ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಒಣದ ಒಣದಕ್ಕೆ ಕರಿಯಲ್ಲ ನಾನು ನಿನ್ನ ಮ್ಯಾಲೆ ಎರಡಿಲ್ಲ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗ ಆಡಿದ ಮಳಲಾಗ ಆಡಿದ ಸೋಳು ಮೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗ ಆಡಿದ ಮಳಲಾಗ ಆಡಿದ ಸೋಳು ಮೈ ಜಳಕ ಮಾಡಿದ ಬಹರವಣ ಕೊಳ್ಳ ಮ್ಯಾಲೆ ಗೊರವಣ ಕೊಳ್ಳ ಸಾಲ ಪಟ್ಟಣದ ಸವದತ್ತೆ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಸಾಲ ಪಟ್ಟಣದ ಸೌದತ್ತಿ ವನದಾಗ ಸಾವಕರಣ್ಣ ತರಿವ್ಯಾಳ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸೋಳು ಬೈ ಜಳಕ ಮಾಡಿದ ಸಾವಕರಣ್ಣನ ತರಬೇತ ಕೇಳಾಳ ವಾಲಿಗೆ ಮುತ್ತ ಸವ ಜೋಡ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ ಸಾಕಾರ ಅಣ್ಣನ ತರಬೇತ ಕೇಳಾಳ ವಾಲಿಗೆ ಮುತ್ತ ಸವ ಜೋಡ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬಳಿ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬಳಿ ಜಳಕ ಮಾಡಿದ ವಾಲಿಗೆ ನೀ ಮುತ್ತ ಸವ ಜೋಡ ಮಗರಾಮ ಕಾಲಿಗೆ ಜಂಗ ಕಿರಸೂಲೆ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಇದುವರೆಗೆ ತಿಕೋಟದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ಹಳ್ಳುಳಿಹಟ್ಟಿಯ ಭೀಮಪ್ಪ ರಾಮಪ್ಪ ಹೊದ್ದಾರ್ ಹಾಗೂ ಸಂಗಡಿಗರಿಂದ ರಾಧಾನಾಟದಲ್ಲಿ ಗೌಳಿಗಿತ್ತಿ ಸನ್ನಿವೇಶ ಕೇಳುತ್ತೀರಿ. ಇದುವರೆಗೆ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.